ಕೇಳಬಹುದು ಮತ್ತು ಅವರಿಂದ ಪ್ರೇರಣೆ ಕೂಡ ಪಡಿಬಹುದು. ಅವರ ಅನುಭವಗಳನ್ನು ನಾವೀಗ ಕೇಳೋಣ. ನಮಸ್ಕಾರ ಸಂಗಪ್ಪ ಉಪಾಸಪ್ಪ ಕೋಲಾರ ಅವರೇ. ನಮಸ್ಕಾರ ಸರ್. ನಾನು ಸಂಗಪ್ಪ ಉಪಾಸಪ್ಪ ಕೋಲಾರ ರೀ. ನಾವು ಉಳ್ಳಾಗಡ್ಡಿ ಬಗ್ಗೆ ಹೇಳಬೇಕಂದ್ರೆ ನಾವು ಸ್ವಂತ ಇಲ್ಲೇ ಉಳ್ಳಾಗಡ್ಡಿ ಗಂಡ ಮಾಡಿ ಬೀಜ ಇಲ್ಲೇ ತಯಾರು ಮಾಡಿ ಸ್ವಂತ ತಯಾರು ಮಾಡಿ ಮಡಿ ಮಾಡ್ತೇವೆ ರೀ. ಮಡಿ ಮಾಡಿ ಅದನ್ನು ಒಂದೂವರೆ ತಿಂಗಳ ಎರಡು ತಿಂಗಳ ಸಸಿ ಮಾಡ್ತೇವೆ. ಎರಡು ತಿಂಗಳ ಸಸಿ ಮಾಡಿ ಮತ್ತು ಅದನ್ನು ಈಗ ಮೊದಲ ಹಂಗೆ ಮಡಿ ಮಾಡಿ ತತ್ ಕಡ್ದು ಹಚ್ತಿದ್ದೇವೆ. ಇಳುವರಿ ನಮ್ಮದು ಕಮ್ಮಿ ಇತ್ತು ಮೊದಲು. ಈಗ ನಾವು ನಮ್ಮ ರಾಜಶೇಖರ್ ಸಾಹೇಬ್ರ ತದಾರ ಅವ್ರು ನಮಗೆ ಈ 10 ವರ್ಷ ಮುಂದೆ ನಮಗೆ ಮಹಾರಾಷ್ಟ್ರ ಕರ್ಕೊಂಡು ಹೋಗಿ ಅಲ್ಲಿ ಉಳ್ಳಾಗಡ್ಡಿ ಸಂಬಂಧ ಡ್ರಿಪ್ ಮಾಡುವುದು ಎಲ್ಲ ತೋರಿಸ್ಕೊಂಬಂದ್ರು. ಹೋಗಿ ನಮ್ಗೆ 8 ಮಂದಿ 10 ಮಂದಿ ರೈತರನ್ನ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಅವರು ಮಹಾರಾಷ್ಟ್ರದವರು 1 ಎಕರೆಗೆ 770 ಕ್ವಿಂಟಲ್ ಉಳ್ಳಾಗಡ್ಡಿ ಬೆಳೆಯಾಕತ್ತಿದ್ರು. ನಾವು 1 ಎಕರೆಗೆ 100 ಕ್ವಿಂಟಲ್ ಬೆಳೆಯವರು. ಅವ್ರು 770 ಕ್ವಿಂಟಲ್ ಬೆಳೀತಿದ್ರು. ಅವರು ಅದನ್ನು ಹೋಗಿ ತೋರಿಸ್ಕೊಂಬಂದಿಂದ ನಾವೇನು ಮಾಡಿದ್ರಿ ರೀ, ಅಲ್ಲಿದ ಒಂದು ಸಾಹೇಬ್ರು ಏನು ಮಾಡಿದ್ರು, ನಮಗೆ ಡ್ರಿಪ್ಪಿನ ಬೋದ್ ಬಿಡಾಕ ಒಂದು ಟ್ಯಾಕ್ಟರ್ದು ಒಂದು ಮಿಷನ್ ಮಾಡಿ ಕೊಟ್ಟರು. ಅಲ್ಲಿದ ಅವರೇ ಫ್ರೀ ಕೊಡಿಸಿದ್ರು ನಮಗೆ ತಂದು. ಅದನ್ನು ನಮ್ದು ಸ್ವಂತ ಟ್ಯಾಕ್ಟರ್ ಇತ್ತು ರೀ. ಅದನ್ನು ಡ್ರಿಪ್ ಮುಖಾಂತರ ಉಳ್ಳಾಗಡ್ಡಿ ನಾವು ಹಚ್ಚಾಕ ಚಾಲು ಮಾಡಿದೆವು. ನಾವು ಅದನ್ನು ಡ್ರಿಪ್ ಮಾಡಿಸಿದ್ವು. ಮೊದಲು ಫಸ್ಟ್ ನಮ್ಮ ಗೊಳಸಂಗಿ ಊರಾಗ ಅಂದ್ರೆ ನಾವೇ ಡ್ರಿಪ್ ಮಾಡಿದವ್ರು. ನಾವು 6 ಮಂದಿ ಡ್ರಿಪ್ ಮಾಡಿದೆವು. ಮೊದಲು 6 ಮಂದಿ ಡ್ರಿಪ್ ಮಾಡಿ ಉಳ್ಳಾಗಡ್ಡಿ ಹಚ್ಚಾಕ ಚಾಲು ಮಾಡಿದ್ವಿ ರೀ. ಉಳ್ಳಾಗಡ್ಡಿ ಹಚ್ಚಾಕ ಚಾಲು ಮಾಡಿದ ನಮ್ಮಲ್ಲಿ ಇಳುವರಿ ನಾವು ಎಕರೆಗೆ 700 ಕ್ವಿಂಟಲ್ ಬೆಳೆಯಾಕತ್ತೇವೆ. ಮಹಾರಾಷ್ಟ್ರಕ್ಕೆ ನೋಡ್ಕೊಂಡ್ ಬಂದಿಂದ 700 ಕ್ವಿಂಟಲ್ ಬೆಳೆಯಾಕತ್ತೇವೆ. ಮೊದಲು ನಾವು 100 ಕ್ವಿಂಟಲ್ ಬೆಳೀತಿದ್ದೆವು. ನಾವು 100 ಕ್ವಿಂಟಲ್ ಬೆಳಿಬೇಕಾದ್ರೆ ಭಾಳ ಆಕಿತ್ತು. ಅದು ಏನೇನು ಮತ್ತು ವ್ಯತ್ಯಾಸ ಏನು ಮಾಡಿದ್ರಿ ನಿಮ್ಮ ಕೃಷಿ ಇದ್ರೊಳಗೆ, ಏನು ಬದಲಾವಣೆಗಳನ್ನು ಮಾಡಿದ್ರಿ ಅಲ್ಲಿ ಹೋಗಿ ನೋಡ್ಕೊಂಡು ಬಂದ ನಂತರ? ಅಲ್ಲಿ ನೋಡ್ಕೊಂಡು ಬಂದಿಂದ ರೀ, ನಾವು ಮೊದಲ ತತ್ ಕಡ್ದು ಮಡಿ ಮಾಡಿ ಹಚ್ತಿದ್ದೆವು. ಈ ಸಂಖ್ಯೆ ಕಮ್ಮಿ ಆಕಿತ್ತು. ಅದು ಈಗ ಡ್ರಿಪ್ ಮಾಡಿ ಹಚ್ಚಾಕತ್ತೀವಿ. ದಂಪನ ಬೋದ 4 ಫೂಟಿನ ಬೋದ ಮಾಡಿ ಅದ್ರಾಗ ಸಸಿ ಹೆಚ್ಚಿಗೆ ಕುಂದ್ರಾಕತ್ತು, ಇಳುವರಿನೂ ಹೆಚ್ಚು ಬೆಳೆಯಾಕತ್ತೀವಿ ನಾವು. ಹಿಂಗಾಗಿ ನಮ್ಮಲ್ಲಿ ಎಕರೆಗೆ 2 ಗಾಡಿಯಿಂದ 2 ಗಾಡಿನೂ ಬೆಳೆಯಾಕತ್ತೀವಿ ನಾವೇ. ಇದರಿಂದ ನಮ್ಮ ಅಗದಿ 1 ಎಕರೆಗೆ ಖರ್ಚು ಕಮ್ಮಿ ಆಗದೆ ಎಕರೆಗೆ ಇಳುವರಿ ಹೆಚ್ಚಾಕದ. ಈಗ 1 ಎಕರೆಗೆ ಖರ್ಚು 20,000 ಖರ್ಚು ಮಾಡಿದ್ವಿ ಅಂದ್ರೆ ಡ್ರಿಪ್ಪಿಗೂ 20,000 ಮಾಡಿದ್ರೆ ಯಾರು ಗಾಡಿ ಬೆಳಿತೀವ್ರಿ? ಮೊದಲು 20,000 ಖರ್ಚು ಮಾಡಿ ಒಂದೇ ಗಾಡಿ ಬೆಳಿತಿದ್ದೆವು. ಈಗ ಹಿಂಗಾಗಿ ನಾವು ಅನುಕೂಲ ಆಗಿದೆ ಭಾಳ ಉಳ್ಳಾಡಿ ಬಗ್ಗೆ. ಮತ್ತು ಅದನ್ನು ಮಾರ್ಕೆಟಿಂಗ್ ಐತಿ ನಮ್ಮಲ್ಲೇ. ಈಗ ನಮ್ಮಲ್ಲಿ ದಲ್ಲಾಳಿಗಳು ಅದಾರೆ, ಇಲ್ಲೇ ನಾವು ಬೆಳಿತೇವೆ. ಮತ್ತು ಇಲ್ಲಾರ ಟೂರಿಸ್ ಮಾಡ್ತೇವೆ, ಇಲ್ಲಾರ್ಕ್ ಹಾಕಿ 4 ತಿಂಗಳು ಕಟಾವು ಮಾಡಿ ಇಲ್ಲಾರ್ಕ್ ಹಾಕ್ತೇವೆ. ರೇಟ್ ಬಂದಾಗ ಅದನ್ನು ಕೊಡ್ತೇವೆ. ಹಿಂಗಾಗಿ ದಲ್ಲಾಳರು ನಮ್ಮಲ್ಲೇ ಇಲ್ಲೇ ಅದಾರ, ಅವ್ರಿಗೆ ಕೊಡ್ತೇವೆ. ಭಾಳ ನಾವೇನು ಬೆಂಗಳೂರು ಹುಬ್ಬಳ್ಳಿ ಹೋಗೋಕ್ಕಾಗಲ್ಲ, ಇಲ್ಲೇ ವ್ಯಾಪಾರ ಮಾಡಿ ಇಲ್ಲೇ ಕೊಟ್ಟು ಇದು ಮಾಡ್ತೇವೆ ರೀ ಉಳ್ಳಾಗಡ್ಡಿ ಬಗ್ಗೆ. ಈಗ ನೋಡ್ರಿ, ನೀವು ಬೆಳೆದು ಭಾಳ ಕಷ್ಟಪಡ್ತೀರಿ, ಹೌದಾ? ಸಾಕಷ್ಟು ಇಳುವರಿ ಕೂಡ ತಗೊಳ್ತಾ ಇದ್ದೀರಿ. ಮತ್ತು ನೀವು ಮಾರ್ಕೆಟ್ ಮಾಡೋದ್ರೊಳಗೆ ಯಾಕೆ ನೀವು ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ? ಎಲ್ಲರೂ ಕೂಡ್ಕೊಂಡು ಒಂದು ಎಲ್ಲಿ ನಮಗೆ ಒಳ್ಳೆ ಮಾರ್ಕೆಟ್ ಸಿಗ್ತದಪ್ಪ ಅನ್ನುವಂಥದ್ದು ಹುಡುಕಾಡಿ ಅಲ್ಲಿ ಮಾರ್ಕೆಟ್ ಮಾಡಬೇಕಲ್ಲ. ನೀವು ಸ್ವಲ್ಪ ನೀವು ಪ್ರಯತ್ನ ಪಟ್ಟರೆ ಇದನ್ನು ನೀವು ಸಾಧಿಸ್ಬೋದು. ಇದ್ರ ಬಗ್ಗೆ ನೀವು ವಿಚಾರ ಮಾಡ್ಬೋದಲ್ಲ. ಇದ್ರ ಬಗ್ಗೆ ನಮಗೆ ಈಗ ನಮ್ಮ ಎಪಿ ಓ ಒಂದು ಸಂಘ ಮಾಡಿವ್ರಿ. ಈಗ ಒಂದು 6 ತಿಂಗಳಾತು. ಅದಕ್ಕೆ ನಾವು ಉಪಾಧ್ಯಕ್ಷ ಇದ್ದೀನಿ, ಎಪಿ ಓ ಸಂಘದ ಉಪಾಧ್ಯಕ್ಷ. ಈಗ 500 ಮಂದಿ ಎಪಿ ಓ 1100 ರೂಪಾಯಿ ತುಂಬಿ ಶೇರ್ದಾರಾಗಿ 5 ಲಕ್ಷ ಅದನ್ನ ಎಪಿ ಓ ಸಂಘ ಮಾಡಿ ಈಗ ಸ್ಟಾರ್ಟಿಂಗ್ ನಡೆದ್ರಿ. ಅದನ್ನ ಮಾರ್ಕೆಟಿಂಗ್ ಮಾಡುವುದು, ಎಲ್ಲ ರೈತರು ಕೂಡಿ ಒಂದು ಸಂಘ ಮಾಡಿ ಒತ್ತಾಟಿ ಮಾರ್ಕೆಟಿಂಗ್ ಕಳಿಸುವ ವ್ಯವಸ್ಥೆ ಈಗ ನಡೆಸಿವ್ರಿ. ಅದನ್ನ ಸಂಘ ಈಗ ಸ್ಟಾರ್ಟ್ ಆಗೈತ್ರಿ. ನಮ್ಗೆ ರಾಜಶೇಖರ್ ಸಾಹೇಬ್ರು ಮತ್ತು ಪಟ್ಟಣ ಶೆಟ್ಟಿ ಸಾಹೇಬ್ರು ಎಲ್ಲರೂ ಸಹಕಾರ ಕೊಟ್ಟಾರ. ಮತ್ತೇನು ಮಾಡ್ತೀನಿ ರೀ, ಇನ್ನೊಂದು ಜರ ನಮ್ಮಲ್ಲಿ ಆಕಳದಾವ, 2 ಆಕಳಕ್ಕೆತ್ತೇವು ಮತ್ತು ಆಡದಾವ. ಆಡಿನ ಕಾಲಾನು ಉಚ್ಚಿ ಆಕಳು ಉಚ್ಚಿ ಎಲ್ಲ ಸಂಗ್ರಹಣೆ ಮಾಡ್ತೀನಿ. ಇಲ್ಲಿ ಸಂಗ್ರಹಣೆ ಮಾಡಿ ಸಾವಯವ ತಳಿ ಅದನ್ನು ಉಚ್ಚಿ ಡ್ರಿಪ್ ಮುಖಾಂತರ ಅದಕ್ಕೆ ನಮ್ಮದು ಕೆಮಿಕಲ್ ಭಾಳ ಒಪ್ಪಾರ್ಸಂಗಲ್ಲ. ಏನಿದ್ರು ನಮ್ಮ ಸಾವಯವದಿಂದ ಒಪ್ಪಾರಿಸಿ ಹೆಚ್ಚಿಗೆ ಇಳುವರಿ ತಗೊಳಕತ್ತೇವ್ರಿ ನಾವು. ಮೊದಲ ರಸಗೊಬ್ಬರ ಉಪಯೋಗ ಮಾಡ್ತಿದ್ರಿ? ಮೊದಲ ರಸಗೊಬ್ಬರ ಕಮ್ಮಿ ಮಾಡಿದ್ವಿ, ತಿಪ್ಪೆ ಗೊಬ್ಬರ ಇತ್ತು ಮೊದಲು. ಈಗ ದನ ಇಲ್ಲಾರ್ಕ ತಿಪ್ಪೆ ಗೊಬ್ಬರ ಕಮ್ಮಿ ಆಗಿತ್ತು. ಈ ಹೊಳ್ಳಿ ಏನು ಮಾಡ್ಯ ನಾವು, ಆ ಹೊಳ್ಳಿ ತಿಪ್ಪೆ ಗೊಬ್ಬರ ಮಾಡು ದಾರಿನ ಹಿಡಿದೇವು. ಮತ್ತು ಈ ಕೆಮಿಕಲ್ ಕಮ್ಮಿ ಮಾಡ್ಕೋತ ತಿಪ್ಪೆ ಗೊಬ್ಬರ ಆಕಳು ಉಚ್ಚಿ ಜೀವಾಮೃತ ಮಾಡ್ತೇವೆ. ಇದ್ರ ಮುಖಾಂತರ ಸಾಗ ಹಿಡಿದೇವು. ಮತ್ತೀಗ ಮೊದಲು ಕೆಮಿಕಲ್ ಭಾಳ ಹೆಚ್ಚಾಗಿ ಹೆಚ್ಚಾಗಿ ನಮ್ಮ ಭೂಮಿ ಕೆಡಾಕತ್ತು. ಈ ಹೊಳೆ ಸಾವಯವ ಗೊಬ್ಬರಕ್ಕೆ ಬಂದು ಸಾವಯವ ನಮಗೂ ಮತ್ತು ತಾಲೂಕಾ ಪ್ರಶಸ್ತಿ ಆಗೈತ್ರಿ ಸಾವಯವ ಮಾಡಕತ್ತಿಂದ. ಮತ್ತು ನಾವು ಹೋದ ವರ್ಷ 1.5 ಎಕರೆ ಕಬ್ಬು ಹಚ್ಚಿದ್ದೇವೆ ರೀ. 1.5 ಎಕರೆ ಕಬ್ಬಿನಾಗ ಡ್ರಿಪ್ ಮಾಡಿದೆವು. ಡ್ರಿಪ್ ಮಾಡಿ ಬೋದಿನಾಗ ಉಳ್ಳಾಗಡ್ಡೆ ಹಚ್ಚಿದೆವು. ಉಳ್ಳಾಗಡ್ಡೆ ಹಚ್ಚಿ ಅದನ್ನು ಕಸಕ್ಕೆ ಬರೋ ಟೈಮ್ಗೆ ಏನು ಮಾಡಿದೆವು ರೀ, ಹೊಳ್ಳಿ ಕಬ್ಬು ಹಚ್ಚಿದ್ವು. ಹರಿಯಾಗ ಕಬ್ಬು ಹಚ್ಚಿ 1.5 ಎಕರೆ ಹೊಲಕ್ಕೆ 250 ಕ್ವಿಂಟಲ್ ಉಳ್ಳಾಗಡ್ಡಿ ಬೆಳೆದೆವು. ಮತ್ತು 1 ಎಕರೆಗೆ 60 ಟನ್ ಕಬ್ಬು ಬೆಳೆದೆವು. ಒಂದೇ ಪೀಕ್ನಾಗ 2 ಬೆಳೆ ಬೆಳೆದೆವು. ಮತ್ತು ಅರ್ಧ ಹೊಲ ಶೇಂಗಾ ಹಾಕಿದ್ದೆವು, ಅರ್ಧ ಹೊಲ ಉಳ್ಳಾಗಡ್ಡೆ ಹಚ್ಚಿದ್ದೆವು. ಕಬ್ಬಿನಾಗ ಒಂದೇ ಪೀಕಿಗೆ ಕಬ್ಬನೂ ಬತ್ತು ಮತ್ತು ಶೇಂಗಾನೂ ಬತ್ತು ಉಳ್ಳಾಗಡ್ಡಿನೂ ಬತ್ತು. ಈ ನಮ್ನೆ ಇಳುವರಿ ತೆಗಿತೀವಿ ನಾವು. ಅಂದ್ರೆ ಒಂದೇ ಸಮಯಕ್ಕೆ 2-2 ಬೆಳೆಗಳನ್ನ ನೀವು ಬೆಳೀತಾ ಇದ್ದೀರಿ? ಒಂದೇ ಸಮಯಕ್ಕೆ 2 ಬೆಳೆ ಹೋದ ವರ್ಷ ಬೆಳೆದು ಅಗದಿ ಇಳುವರಿ ತೆಗೆದೆವು. ಕೋಲಾರ ಅವರು ಒಂದು ಹೇಳ್ರಿ ನನಗೆ, ನಾವು ನೋಡ್ತಾ ಇದ್ದೀವಿ ಮಾರ್ಕೆಟ್ನೊಳಗೆ ಒಮ್ಮೆ ಉಳ್ಳಾಗಡ್ಡಿ ಬೆಲೆ ಗಗನಕ್ಕೆ ಹೋಗ್ತೈತಿ, ಒಮ್ಮೆ ಕೆಳಗೆ ಬರ್ತದೆ. ಗಗನಕ್ಕೆ ಹೋದಾಗ ಈಗ ನಾವು ನೋಡೀವಿ ಸಾಕಷ್ಟು ಸಂದರ್ಭದೊಳಗೆ ಬಹಳಷ್ಟು ಮೇಲಕ್ಕೆ ಹೋಗಿತ್ತು ಉಳ್ಳಾಗಡ್ಡಿ ಬೆಳೆ, ನಮ್ಮ ಗ್ರಾಹಕರಿಗೂ ಭಯಂಕರ ತ್ರಾಸಾಗಿತ್ತು. ರೈತರು ಕೂಡ ಅವರಿಗೆ ಒಂದು ಒಳ್ಳೆ ಕಾಲ ಅಂತ ಹೇಳ್ಬೋದು. ಆದರೆ ನಿಜವಾಗಿ ನಿಮ್ಮ ಒಂದು ಅನುಭವದ ಪ್ರಕಾರ ನಿಮಗೆ ಮಾರ್ಕೆಟ್ನೊಳಗೆ ಬೆಲೆ ಅಷ್ಟು ಎತ್ತರಕ್ಕೆ ಹೋದಾಗ ನಿಮ್ಮ ಪರಿಸ್ಥಿತಿ ಏನಿತ್ತು, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಿ? ಸರ್, ಮಾರ್ಕೆಟ್ ಹೆಚ್ಚಿಗೆ ಹೋದಾಗ ರೈತಂದು ಏನಕ್ಕದ ಮಳೆಯಾಗಿ ಹಾನಿಯಾಗಿ ಕೆಟ್ಟಿರ್ತದ. ಒಂದ ಇಲ್ಲ ಮಳಿ ಕಮ್ಮಿ ಆಗಿರ ಬೆಳೆಯಂಗಿಲ್ಲ, ರೋಗರ ಬಂದಿರ್ತದ, ಬೇಡ ನೀರ್ ಇರ್ಲಾರ್ದ ಬೆಳೆದು ಕಮ್ಮಿ ಮಾಡಿರ್ತೇವೆ. ಈ ವಿಷಯಕ್ಕೆ ರೈತರಿಗೆ ಎತ್ತರಕ್ಕೆ ಹೋದ್ರೆ ರೇಟ್ ಒಟ್ಟ ಮುಟ್ಟಂಗಿಲ್ಲ ರೈತರಿಗೆ. ಏನಿದ್ರು ರೈತರು ಕಷ್ಟದಲ್ಲೇ ಅದಾರ. ಇತ್ತೀಚೆಗೆ ಏನು ಹೆಚ್ಚಾಗಿತ್ತಲ್ಲ ರೇಟು, ಅವಾಗ ನಿಮ್ದು ಪರಿಸ್ಥಿತಿ ಹೆಂಗಿತ್ತು? ಸರ, ರೇಟ್ ಹೆಚ್ಚಾದಾಗ ಉಳ್ಳಾಗಡ್ಡಿ ಬೆಳೆದು ಇದೇ ರೀ ನಾ ಹೇಳ್ತೀನಲ್ರಿ, ಮಳಿ ಹೆಚ್ಚಾಗಿ ಕೆಟ್ಟಾಗ ರೇಟ್ ಹೆಚ್ಚಾಗು ಸರ್. ಅವಾಗ ಮಾರ್ಕೆಟ್ ನೊಳಗ ಉತ್ಪನ್ನ ಇರುವುದಿಲ್ಲ, ನಿಮ್ ಕಡೆ ಉತ್ಪನ್ನ ಇರುವುದಿಲ್ಲ, ನಮ್ ಕಡೆ ಮಾಲ ಇರಂಗಿಲ್ರಿ, ಮತ್ತೆ ಉತ್ಪನ್ನ ಕಮ್ಮಿ ಆಗ್ಬಿಡ್ತೀರಿ ರೈತಗ. ಹಿಂಗಾಗಿ ರೈತಗ ಕಷ್ಟ ಯಾವತ್ತೂ ಕಷ್ಟದಾಗ ಅದನ್ನ ರೈತ. ಆದ್ರೂ ನಿಮ್ಮ ಒಂದು ಅನುಭವದ ಪ್ರಕಾರ ಈಗೇನು ನೀವು ಉಳ್ಳಾಗಡ್ಡಿ ಬೆಳೀತಾ ಇದ್ದೀರಿ, ಸುಮಾರು ವರ್ಷಗಳಿಂದ ಉಳ್ಳಾಗಡ್ಡಿ ಬೆಳೀತಾ ಇದ್ದೀರಿ, ಹೆಂಗ ಅನಿಸ್ತದೆ ನಿಮಗೆ ಅದನ್ನ ಬೆಳ್ಕೊಂಡು ಮುಂದಿನ ದಿನಗಳಲ್ಲಿ ಸಹಿತ ಇದನ್ನೇ ಮಾಡ್ಕೊಂಡು ಹೋಗ್ಬೇಕಂತೀರಾ, ಅಥವಾ ಬೇರೆ ಬೇರೆ ಬೆಳೆಗಳನ್ನ ನಾವು ಪ್ರಾಯೋಗಿಕವಾಗಿ ಬೆಳೆದು ಅದನ್ನು ಕೂಡ ನಾವು ನೋಡೋಣ ಅಂತ ಹೇಳಿ ಅನ್ನುವಂತ ಒಂದು ವಿಚಾರ ಅದನ್ನ? ಸರ್, ಒಂದೇ ಉಳ್ಳಾಗಡ್ಡಿ ಮ್ಯಾಗ ನಾವು ರೈತ ಅವಲಂಬಿಸಿ ಕುಂದರಬಾರ್ದು. ಸರ್, ನಾನು ನಾನು ಇಲ್ಲಿ ಒಂದು ತೋಟ ಇದ್ರೆ ನಾಲ್ಕು ಎಕರೆ ಒಂದು ಎಕರೆದಾಗ ನಿಂಬೆ ಗಿಡ ಹಚ್ಚೀನಿ ರೀ. ಒಂದು ಎಕರೆ ನಿಂಬೆ ಗಿಡ ಬರೀ ಸಾವಯವ ಮಾಡ್ತೀನಿ ರೀ. ಸಾವಯವದಾಗ 3 ಲಕ್ಷದಿಂದ 4 ಲಕ್ಷ ಒಂದು ಎಕರೆಗೆ ನಿಂಬೆ ಗಿಡದ ಇಳುವರಿ ತೆಗಿತೀನಿ ರೀ ವರ್ಷಕ್ಕೆ. ಮತ್ತು 1 ಎಕರೆ ದ್ರಾಕ್ಷಿ ಐತ್ರಿ. 1 ಎಕರೆ ದ್ರಾಕ್ಷಿಗೆ 6 ಲಕ್ಷದಿಂದ ರೇಟ್ ಹತ್ತಂದ್ರೆ 6 ಲಕ್ಷ 4 ಲಕ್ಷ 5 ಲಕ್ಷ ಈ ನಮೂನಿ ಇಳುವರಿ ತೆಗಿತೀನಿ ರೀ. 2 ಎಕರೆದಾತ್ರಿ. ಉಳ್ಕದ್ದು ಮತ್ತು ಉಳ್ಳಾಗಡ್ಡಿ ಹಚ್ತೇವೆ ರೀ. ಉಳ್ಳಾಗಡ್ಡಿ ಮತ್ತು ಕಬ್ಬ ಹಿಂಗೆ ಎಲ್ಲ ಥರ ನಾನು ಮಿಶ್ರ ಬೆಳೆ ಮಾಡ್ಕೋತ ಚಲೋ ರೈತಗೆ ಕಾಯಂ ರೊಕ್ಕ ಹಾಕದ್ರಿ. ಇದು ಉಳ್ಳಾಗಡ್ಡಿ ಅಂದಾಗ ಏನಾಕದ್ರಿ 6 ತಿಂಗಳೊಮ್ಮೆ ರೊಕ್ಕ ಬರೋದು. ಇದು ನಿಂಬೆ ಗಿಡ ಕಂಟಿನ್ಯೂ ಕಾಯಂ ರೊಕ್ಕ ಇರ್ತದ್ರಿ. ಅದು ಆಗನ ಒಳಗೆ ದ್ರಾಕ್ಷಿ ಬರ್ತದ, ದ್ರಾಕ್ಷಿ ಬರ ಕಬ್ಬು ಬರ್ತದ. ಹಿಂಗೆ ಮಾಡಿ ರೈತಗೆ ಯಾವತ್ತೂ ಅನುಕೂಲ ಆಗ್ತದ ಅಂತ ನನ್ನ ಅನಿಸಿಕೆ ರೀ. ಅಡ್ಡಿಲ್ಲ, ಈಗ ನಾವು ಮಿಶ್ರ ಬೆಳೆ ಮಾಡಬೇಕು, ಬೇರೆ ಬೇರೆ ಪದ್ಧತಿಗಳನ್ನು ಕೂಡ ಅಳವಡಿಸಿಕೊಳ್ಬೇಕು ಅಂದ್ರೆ ನಮಗೆ ಒಂದು ಸ್ವಾವಲಂಬಿ ಬದುಕು ಸಿಗುವುದಕ್ಕೆ ಸಾಧ್ಯ ಅದ. ಈಗ ನಿಮ್ಮ ಒಟ್ಟು ಜಮೀನು ಎಷ್ಟದ? ಈಗ ಹೇಳಿದ್ರಿ ದ್ರಾಕ್ಷಿ ಬೆಳೆ ಬಗ್ಗೆ ಹೇಳಿದ್ರಿ, ಲಿಂಬೆ ಬೆಳೆ ಬಗ್ಗೆ ಹೇಳಿದ್ರಿ, ಮತ್ತೆ ಏನೇನು ಬೆಳೆ ನಿಮ್ಮ ಜಮೀನದೊಳಗೆ ಬೆಳೀತಾ ಇದ್ರಿ? ನಮ್ಮ ಈಗ ನನ್ನ ಒಟ್ಟು 14 ಎಕರೆ ಜಮೀನು ನೀರಾವರಿ ಐತ್ರಿ. ನೀರಾವರಿ ಇದ್ರೆ ಮೊದಲ ನೀರು ಅಟುಕಾಗಿತ್ತು. ನಾ 2 ಕಿಲೋಮೀಟರ್ ಮ್ಯಾಗ ಒಂದು ಹಳ್ಳದಂಡಿಗೆ ಜಾಗ ತಗೊಂಡು ಅಲ್ಲಿ ಬಾಯಿ ಹೊಡೆದು ಪೈಪ್ ಲೈನ್ ಮಾಡಿ ಈಗ 2 ಕಿಲೋಮೀಟರ್ ನೀರು ತಂದು ಈಗ 4 ಎಕರೆ ಕಬ್ಬು ಮಾಡೀನಿ ರೀ. 4 ಎಕರೆ ಕಬ್ಬು, 1 ಎಕರೆ 1.5 ಎಕರೆ ದ್ರಾಕ್ಷಿ, ಮತ್ತು 1 ಎಕರೆ ನಿಂಬೆ ಗಿಡ, 1 ಎಕರೆ ತಳಗೆ ಪೇರು ಗಿಡ ಮಾಡೀನಿ ರೀ. ಅದರೊಳಗೆ ಮಿಶ್ರ ಬೆಳೆ ಅಂತೇಳಿ ನುಗ್ಗಿ ಹಚ್ಚೀನಿ, ಮತ್ತು 4 ಎಕರೆ ಉಳ್ಳಾಗಡ್ಡಿ ಹಚ್ಚೀವಿ ರೀ. ಹಿಂಗೆ ಎಲ್ಲ ನಾವು ಮತ್ತು ಇದ್ರೊಳಗೆ ಸೈಡ್ ನಾನು 2 ಅಂದರೆ 2 ಆಡ ತಂದಿದ್ದೆ ಒಂದು ಈಗ 4 ವರ್ಷ ಮುಂದೆ 2 ಆಡ ತಂದು ಅವೇ ಮರಿ ಒಂದು ಬಿಟ್ಕೋತ ಈಗ 40 ಆಡದವ ರೀ. 40 ಆಡ ಅಂದ್ರೆ ಒಂದು ವರ್ಷಕ್ಕೆ ಸೈಡ್ ಇನ್ಕಮ್ ರೀ. ಇದು ಒಂದು ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಆಡಿಂದ ಇನ್ಕಮ್ ತೆಗಿತೀನಿ ರೀ. ಮತ್ತು ಈ ಸದ್ದು 40 ಆಡದವ ರೀ. ಆಡಿನ ಕಾಲಾಗ ಕಾಂಕ್ರೀಟ್ ಹಾಕೀನಿ, ಅದನ್ನು 4 ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಉಚ್ಚಿ ತೊಳಿತೀನಿ. ಅದೆಲ್ಲ ತೊಳೆದು ಒಂದು ದೊಡ್ಡದೊಂದು ತೆಗ್ ಮಾಡೀನಿ ಸಂಗ್ರಹಣ, ಉಚ್ಚಿ ಸಂಗ್ರಹಣ ಮಾಡಕ್ಕೆ. ಆ ಉಚ್ಚಿ ಸಂಗ್ರಹಣ ಏನು ಮಾಡ್ತೀನಿ ರೀ, ದ್ರಾಕ್ಷಿಗೆ ಆಗಲಿ ಕಬ್ಬಿಗೆ ಆಗಲಿ ನಿಂಬೆ ಗಿಡಕ್ಕೆ ಆಗಲಿ ಸಣ್ಣ ಹಾಫ್ ಎಚ್ ಪಿ ಮೋಟರ್ ತೊಗೊಂಡು ಕರೆಂಟ್ ಚಾಲು ಇದ್ದಾಗ ಕರೆಂಟ್ ಮುಖಾಂತರ ಅದಕ್ಕೆ ಗೊಬ್ಬರ ಬಿಟ್ಬಿಡ್ತೀನಿ, ಅದನ್ನು ಸಾವಯವ ಗೊಬ್ಬರ. ಹಿಂಗೆ ಮಾಡಿ ನಾನು ಒಟ್ಟು ಕೆಮಿಕಲ್ ಭಾಳ 100ಕ್ಕೆ ಸುಮ್ಮನೆ 1% ಕೆಮಿಕಲ್ ಹಾಕಾಗಿದ್ದೀನಿ ಬರೀ ಸಾವಯವದೊಳಗೆ. ಅದೇನು ರೀ ಸದ್ ನನಗೆ ಖರ್ಚು ಕಮ್ಮಿ ಇಳುವರಿ ಜಾಸ್ತಿ ಅನಿಸೈತಿ ಸದ್. ಅಡ್ಡಿಲ್ಲ, ಈಗೇನು ಇಷ್ಟೆಲ್ಲ ಬೆಳೆ ಬೆಳೀತಾ ಇದ್ದೀರಿ, ಖರ್ಚು ಕಡಿಮೆ ಆಗ್ಯದ ಅನ್ನುವಂಥದ್ದು ವಿಚಾರ ಹೇಳ್ತಾ ಇದ್ದೀರಿ. ಅಂದರೆ ಎಷ್ಟು ಖರ್ಚು ಕಡಿಮೆ ಆಗ್ಯದ ಅನ್ನುವಂಥದ್ದು ಏನಾದರೂ ನೀವು ಹೋಲಿಕೆ ಮಾಡಿ ನೋಡಿರಿ? ಈಗ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ನಮ್ಗೆ ಅಷ್ಟು ಖರ್ಚಾಗ್ತಿತ್ತಪ್ಪ, ಮತ್ತು ಈಗ ಅಂತೂ ಏನೂ ಇಲ್ಲ, ಬರೇ ಆಡಿನ ಉಚ್ಚಿ ಉಪಯೋಗ ಮಾಡುವಂಥದ್ದು, ದನಗಳ ಮೂತ್ರ ಉಪಯೋಗ ಮಾಡುವಂಥದ್ದು. ಹಿಂಗಾದಾಗ ನಿಮ್ಮ ಸಂಪೂರ್ಣವಾಗಿ ಭಾಳಷ್ಟು ಕಡಿಮೆ ಆಗ್ಯದಂಥದ್ದು ನಾವು ನೋಡ್ತಾ ಇದ್ದೀವಿ. ಇದನ್ನು ಏನಾದರೂ ನೀವು ಲೆಕ್ಕ ಹಾಕಿರಿ, ಎಷ್ಟು ಕಡಿಮೆ ಆಗ್ಯದ, ನಿಮಗೆ ಎಷ್ಟು ಅದರಿಂದ ಉಳಿತಾಯ ಆಗ್ಯದ ಅಂಥೇಳಿ? ಸರ್, ಲೆಕ್ಕ ಕಮ್ಮಂದ್ರೆ ಒಂದು ಆಳ ನಮ್ಮಲ್ಲಿ ದುಡಿಬೇಕಾದ್ರೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಬೇಡ್ತಾರೆ. ನಾವೇನು ಮಾಡಿದ್ರು, ಮನೆಯವರು ನಮಗೆ 2 ಗಂಡಸು ಮಕ್ಕಳು, ನಾವು ಹೆಣ್ಣರು ಮಕ್ಕಳು 4 ಮಂದಿ ಒಟ್ಟು. ಈಗ ಈ ವರ್ಷ ಒಬ್ಬರು ಸ್ವಸ್ಥರು ಬಂದಾರ. 5 ಮಂದಿ ನಾವು 14 ಎಕರೆ ತೋಟದಾಗ ಒಟ್ಟ ಆಳ ಸಂಗಲ ಡ್ರಿಪ್ ಮಾಡಿ ಇಷ್ಟು ಹೊಲಗಳು ಡ್ರಿಪ್ ಮುಖಾಂತರ ಆಳು ಇಲ್ಲಿ ಖರ್ಚಿಲ್ಲದ ನಾವು ಇನ್ಕಮ್ ತೆಗಿಲಾಕತ್ತೀವ್ರಿ. ಒಟ್ಟು ಆಳ ಹಚ್ಚುವುದಿಲ್ಲ. ಏನಿದ್ರು ಸರಿ ದೊಡ್ಡದ ಏನು ಜೋಳ ಕೊಯ್ಲೆ ಏನು ಉಳ್ಳಾಗಡ್ಡಿ ಕಡಿಯಾಕ ಇಷ್ಟ ಇದಕ್ಕೆ ಏನರ ಆಳ ಹಚ್ಚೋದು. ಹಿಂಗಾಗಿ ನಮಗೆ ಖರ್ಚು ಭಾಳ ಕಮ್ಮಿ ಅನಿಸೈತಿ. ಈಗ ಬರೋಬ್ಬರಿ ಮನೆ ಮಂದಿನೇ ನೀವು ಶ್ರಮ ಹಾಕ್ತೀರಿ, ಹೊಲದೊಳಗೆ ದುಡಿತೀರಿ, ಅದ್ರ ಜೊತೆಗೆ ಈಗೇನು ಬೆಳೆ ಉಳಿಕೆಗಳಿರ್ತಾವಲ್ಲ, ದಂಟಿರ್ತದ, ರೌದ್ ಇರ್ತದ, ಮತ್ತೆ ಎಲೆ ಇರ್ತಾವ, ಇಂಥವ್ ಏನು ಸೊಪ್ಪು ಅದೆಲ್ಲ ಇರ್ತಾವಲ್ಲ, ಅವನ್ನ ಮತ್ತೆ ನೀವು ನೆಲಕ್ಕೆ ಕೊಡ್ತೀರಿ, ಅದನ್ನ ಮಣ್ಣಿಗೆ ಹಾಕ್ತೀರಿ. ನಾವು ಈಗ ಕಬ್ಬಿನ ರೌದಿ ನೋಡಿ ಪೆಂಡಿ ಕಡಿಸಿ ತಂದು, ಪೆಂಡಿ ಕಡಿಸಿ ತಂದು ಇದನ್ನ ಮಲ್ಚಿಂಗ್ ಮಾಡ್ತೀವಿ, ದ್ರಾಕ್ಷಿಗೆ ದ್ರಾಕ್ಷಿಗೆ ಮಲ್ಚಿಂಗ್ ಮಾಡ್ತೇವೆ. ಮತ್ತು ಕಸ ಕಡ್ಡಿ ಅಲ್ಲೇ ಕೊಳಿಸಿ ಗೊಬ್ಬರ ಮಾಡ್ತೇವೆ ನಾವು. ಮತ್ತು ಹೊಲಕ್ಕೆ ಚಜ್ಜಿ ಬಿತ್ತಿದ್ದೇವೆ ಅಂದ್ರೆ ಚಜ್ಜಿ ಹೊಡಿಗೆ ಬತ್ತಂದ್ರೆ ಅದನ್ನು ಕಟ್ಟರ್ ಹೊಡೆದು ಅದನ್ನು ಹಸಿ ಗೊಬ್ಬರ ಮಾಡಿ ಮುಂದೆ ಉಳ್ಳಾಗಡ್ಡೆ ಹೆಚ್ಚಿದಂದ್ರೆ ಭಾರಿ ಇಳುವರಿ ಬರ್ತದೆ ಅದಕ್ಕೆ, ಅದೊಂದು ನಮಗೆ ಚಲೋ ಅನಿಸೈತ್ರಿ. ಹಿಂಗಾಗಿ ನಾವು ಗೊಬ್ಬರ ಭಾಳ ಹಾಕುವ ಅವಶ್ಯಕತೆ ಇಲ್ಲ, ಅಡ್ಡಿಲ್ಲ. ಈಗ ನೀವು ಬೆಳೆಗಳನ್ನು ನೋಡಿ ಇದಕ್ಕೆ ಕೊರತೆ ಆಗ್ಯದ, ಇನ್ನ ಬೇಕು ಗೊಬ್ಬರ ಬೇಕು ಅನ್ನುವಂಥದ್ದು ನೀವು ವಿಚಾರ ಮಾಡ್ತೀರಿ ಅದ್ರ ಬಗ್ಗೆ. ಈಗ ಬೆಳೆಗಳಿಗೆ ಗೊಬ್ಬರ ಕಡಿಮೆ ಆಗ್ಯದನೋ ಇಲ್ಲೋ ಅನ್ನುವಂಥದ್ದು ಗೊತ್ತಾಗ್ಬಿಡ್ತದೆ ನಿಮಗೆ ಬೆಳೆ ಇಲ್ಲ ಲಕ್ಷಣದ ಮೇಲೆ ಗೊತ್ತಾಗ್ತದೆ. ಬೆಳೆ ಗೊಬ್ಬರ ನೀರು ಹಾಕಮ್ಮ ಎಲ್ಲ ವಿಚಾರ ಮಾಡಿದಾಗ ಅದು ರೈತ ತಾನದಕ್ಕೆ, ಅದು ನಾವು ಮನಸ್ಸಿಗೆ ಬಂದಾಗ ನೀರು, ಮನಸ್ಸಿಗೆ ಬಂದಾಗ ಗೊಬ್ಬರ ಕೊಟ್ರೆ ಬೆಳೆಗೆ ಅದಕ್ಕೆ ಆಧಾರ ಆಗುಲ್ರಿ. ಯಾವತ್ತು ನೀರು ಅದಕ್ಕೆ ಊಟ ಮನುಷ್ಯ ಊಟ ಹೆಂಗೆ ಮಾಡ್ತಾರೆ, ಹಸುವಾದಾಗ ಊಟ, ನೀರೊಳಕ್ಕೆ ಆದಾಗ ನೀರು, ಹಂಗೆ ಬೆಳಿಗೂ ಒಂದು ಮನುಷ್ಯ ಇದ್ದಂಗೆ ರೀ ಬೆಳೆನೂ. ಅದಕ್ಕೆ ನಾವು ರೈತ ಯಾವತ್ತೂ ನೆದ್ರ ಬೆಳೆ ಮ್ಯಾಗ ಇದ್ರೆ ರೈತ ಇರ್ಲಿಕ್ಕೆ ಅದಕ್ಕೆ ರೈತ ಅನ್ನೋದಿಲ್ಲರಿ. ಹಿಂಗಾಗಿ ರೈತ ಹಾಳೆ ಹೋಗ್ತಾನವ. ಇಲ್ಲಿ ಹೊಲ್ದಾಗ ಬೆಳೆ ಮಾಡಿದೆ, ನಾವು ಊರಾಗ ಅಡ್ಡಾಡಿದೆ, ಎಂದೂ ರೈತ ಉದ್ದಾರ ಆಗೋದಿಲ್ಲ. ಏನಿದ್ರು ಹೊಲ್ದಾಗ ಬಿದ್ಕೊಂಡು ಇಲ್ಲೇ ಮೆಟ್ಟ ಒಗೆದು ಬೆಳೆದ್ರೆ ರೈತರಿ. ನೋಡ್ರಿ ಕೋಲಾರ ಅವರ, ನೀವು 14 ಎಕರೆ ಜಮೀನೊಳಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದೀರಿ. 1 ಎಕರೆಗೆ 1 ವರ್ಷಕ್ಕೆ ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಒಂದೊಂದು ಬೆಳೆ ಒಳಗೆ, ಮತ್ತು ನಿಮಗೆ ಆದಾಯ ಎಷ್ಟು ಬರ್ತದೆ ಸರಾಸರಿಯಾಗಿ ಹೇಳ್ರಿ. ಸರ ನೋಡ್ರಿ, ನಾವು ನಿಂಬೆ ಗಿಡ 1 ಎಕರೆ ಐತ್ರಿ. 1 ಎಕರೆಗೆ ನಿಂಬೆ ಗಿಡಕ್ಕಂದ್ರೆ ನಾವು ಯಾವ ಕೆಮಿಕಲ್ ಹಾಕಂಗಿಲ್ಲ, ಒಟ್ಟು ಸಾವಯವ ನಿಂಬೆ ಗಿಡಕ್ಕೆ ಮಾಡ್ತೀವ್ರಿ. ಅದಕ್ಕೆ 30-40 ಸಾವಿರ 1 ಎಕರೆಗೆ ಖರ್ಚದ. ಅದಕ್ಕೆ ಆದಾಯ ನೋಡ್ರಿ, ನಿಂಬೆ ಗಿಡ ರೇಟ್ ಹತ್ತಿರ 2 ಲಕ್ಷ ರೇಟ್ ಭಾಳ ಆದ್ರೆ 3 ಲಕ್ಷದಿಂದ 2 ಲಕ್ಷ ಇಟ್ಕೊಂಡು 3 ಲಕ್ಷ ತನ ಈ 1 ಎಕರೆಗೆ ನಿಂಬೆ ಗಿಡ ಇನ್ಕಮ್ ಬರ್ತದ. ನಿಂಬೆ ಗಿಡದ ದ್ರಾಕ್ಷಿ ಏನೈತ್ರಿ, 2 ಲಕ್ಷ ಖರ್ಚು ಬರ್ತದ್ರಿ 1 ಎಕರೆಗೆ. ಅದಕ್ಕೆ ಒಂದು 6 ಲಕ್ಷ ರೂಪಾಯಿ ಆದಾಯ ಬರ್ತದೆ, ಅದಕ್ಕೆ 4 ಲಕ್ಷ ಉಳಿತಾಯ ಆಗ್ತದ. ಮತ್ತು ಕಬ್ಬಿಗೆ ಹೋದ ವರ್ಷ ಕಬ್ಬು ಹಚ್ಚಿವ್ರಿ ನಾವು. ಕಬ್ಬು ಹಚ್ಚಿದ್ರೆ ನಾವು ಒಟ್ಟು ಕಬ್ಬಿಗೆ ಈ ಕೆಮಿಕಲ್ ಅಂತೂ ಒಟ್ಟು ವ್ಯಾಪಾರಿಸಿಲ್ಲ. ಆಕಳು ಉಚ್ಚಿ ಬಿಡೋದು, ಮಲ್ಸಿಂಗ್ ಮಾಡೋದು, ಇದನ್ನು ಮಾಡ್ಕೋತ ನಾವು ಕಬ್ಬಿಗೆ ಏನೈತ್ರಿ, ಬೀಜ ಹಿಡ್ಕೊಂಡು 50,000 ಖರ್ಚು ಮಾಡಿದ್ವಿ 3 ಎಕರೆ ಕಬ್ಬು ಹಚ್ಚಿದ್ರೆ. ಇಳುವರಿ ಕಬ್ಬು ನಮ್ಮದು 1 ಎಕರೆಗೆ 60 ಟನ್ ಕುತ್ತದು. ಹೀಗಾಗಿ ನಮ್ಮದು 4 ಲಕ್ಷ ರೂಪಾಯಿ ಆದಾಯ ಬತ್ತು 3 ಎಕರೆ ಕಬ್ಬಿಗೆ. ಈ ವರ್ಷ ಮತ್ತೊಂದು ಜರ ಕಬ್ಬು ಜಾಸ್ತಿ ಮಾಡಿವ್ರಿ. ಮತ್ತು ಉಳ್ಳಾಗಡ್ಡಿಗೆ ಏನು ಬರ್ತಾರೆ, ಉಳ್ಳಾಗಡ್ಡಿಗೆ 1 ಎಕರೆಗೆ 1 ಎಕರೆ ಉಳ್ಳಾಗಡ್ಡಿಗೆ 40,000 ಖರ್ಚು ಬರ್ತಾರೆ. ಅದಕ್ಕೂ ಎಕರೆಗೆ 40,000 ಚಲೋ ಇಳುವರಿ ಬೆಳೆದ್ರೆ ನಾವು ಡ್ರಿಪ್ ಮ್ಯಾಗ 2.5 ಗಾಡಿ ಬೆಳೆದ್ರೆ ನಮ್ಮ ಆದಾಯ ರೇಟ್ 2,000 ಎತ್ತಿದ್ರೆ 2 ಗಾಡಿ ಬೆಳೆದ್ರೆ 4 ಲಕ್ಷ ಆಗ್ತದೆ. ರೇಟ್ ಹತ್ತಲಿಕ್ಕಂದ್ರೆ ಒಂದು 500 ರೂಪಾಯಿ ರೇಟ್ ಎತ್ತಿದ್ರೆ ಏನೂ ರೈತಗೆ ಲಾಭ ಆಗೋದಿಲ್ಲ. 1,000 ರೂಪಾಯಿ ಹತ್ತಿದ್ರು ಮಾರಿ ಮಾರಿ ಆಗ್ತದೆ. ಏನಿದ್ರು ರೈತಗೆ 2,000 ರೂಪಾಯಿ ರೇಟ್ ಎತ್ತಿದ್ರೆ ರೈತಗೆ ಲಾಭ ಆಗ್ತದೆ ರೀ. ಚಲೋ ಐತಿ ಆದ್ರೆ ಉಳ್ಳಾಗಡ್ಡಿ ಇಳುವರಿ ಹೆಚ್ಚಿಗೆ ಬೆಳೆದ್ರೆ ನಮಗೆ ಲಾಭ. ಎಕರೆ ಮ್ಯಾಗ ಉಳ್ಳಾಗಡ್ಡಿ ನಾವು 1 ಮೂಟ್ರ್ ಬೆಳೆದೆ, ಅದಕ್ಕೆ ಖರ್ಚು ಜಾಸ್ತಿ ಆತಂದ್ರೆ 40,000 ಖರ್ಚು ಆತಂದ್ರೆ 500 ಮಾರಿದ್ರೆ 50,000 ಬರ್ತದೆ, ಏನು ಲಾಭ ಆಗುದಿಲ್ಲ. ಹೀಗಾಗಿ ಉಳ್ಳಾಗಡ್ಡಿ ಚಲೋ ಐತಿ. ಮತ್ತು ಉಳಿದು ಮೆಕ್ಕೆಜೋಳ ಹಾಕ್ತೇವೆ ರೀ. ಮೆಕ್ಕೆಜೋಳ 2,000 ರೂಪಾಯಿ ರೇಟ್ ಇದ್ರೆ ಲಾಭ ಐತಿ. ಮತ್ತು ಅದು 1,000 ರೂಪಾಯಿ ಆದ್ರೆ ಮಾರಿ ಮಾರಿ ಆಗುದ್ರೆ ರೈತಗೆ ಅದೇ ಖರ್ಚಿಗೆ ಅದಕ್ಕೆ ಸಾರಲಿ ಆಗ್ತದೆ. ಒಟ್ಟಿನ ಮ್ಯಾಗ ರೈತ ಹೊಲ್ದಾಗ ಬಿದ್ದುಕೊಂಡು ಸಾವಯವ ಮಾಡ್ಕೊತ ಮನುಷ್ಯ ಸ್ವಂತ ದುಡಿದ್ರೆ ಸಾಕಷ್ಟು ಲಾಭ ಐತಿ. ಆಳ ಹಚ್ಚಿ ಕೆಮಿಕಲ್ ಎಣ್ಣೆ ಹೊಡ್ಕೋತ ನಾವು ಬರೇ ಪೀಕಿಗೆ ಖರ್ಚು ಮಾಡಿದ್ರೆ ರೈತ ಉದ್ಧಾರ ಆಗುವುದಿಲ್ಲ. ಒಟ್ಟು ಸಾವಯವದೊಳಗೆ ಬಂದು ನಾವು ಕೈ ದುಡುಕಿ ದುಡ್ದೇವಂದ್ರೆ ರೈತಗೆ ದೊಡ್ಡ ಇನ್ಕಮ್ ಐತ್ರಿ. ನಮಗೆ ಮಾತ್ರ ಏನೂ ಇಲ್ಲಂದ್ರು ಸರ, ನಾ ಈಗ ಬರೀ ಒಂದು ತೋಟ ಐತ್ರಿ. ಇದರಾಗ ವರ್ಷಕ್ಕೆ ಎಲ್ಲ ಖರ್ಚೋಗಿ 8-10 ಲಕ್ಷ ರೂಪಾಯಿ ನಾ ಇನ್ಕಮ್ ತೆಗಿತೀನಿ ಒಂದು ವರ್ಷಕ್ಕೆ ಒಂದೇ ನಾ 5 ಎಕರೆ ತೋಟದಾಗ. ಉಳಿದು ಮತ್ತು ಬೇರೆ ಅದಾವ್ರಿ, ಅದೊಂದು 5 ಅಲ್ಲೊಂದು 4 ಎಕರೆ ಇಲ್ಲೊಂದು 4 ಎಕರೆ. ಹೀಗಾಗಿ ನಾವು ಮನೆಯವ್ರ ದುಡ್ಕೋತ ನಮಗೆ ಚಲೋ ಅನಿಸೈತ್ರಿ. ನೀರಿನ ವ್ಯವಸ್ಥೆ ನೀವು ಭಾಳ ದೂರದಿಂದ ಮಾಡ್ಕೊಂಡಿರಿ. ಹಾಂ ಸರ, ನಮಗೆ ಮೊದಲ ನೀರು ಬಾಯಿ ಹಾಕಿದೆವು. ವರ್ಷಕ್ಕೆ 1-4 ಬೋರ್ ಹಾಕೋದು, ಅಲ್ಲೇ ಖರ್ಚು ಮಾಡೋದು, 2.5 ಲಕ್ಷ ಖರ್ಚು ಮಾಡೋದು. ಹಿಂಗಾಗಿ ನಮಗೆ ಬೋರ್ ಫೇಲ್ ಆಗೋದು, 1-1.5 ಇಂಚ ಬೀಳೋದು. ಹಿಂಗಾಗಿ ನಾವು ಭಾಳ ಲಾಸಿಗೆ ಬಂದಿದ್ದೆವು. ಮತ್ತೇನು ಮಾಡಿದೆವು, ಊರ ಹತ್ರ ಒಂದು ಹಳ್ಳ ಮ್ಯಾಗ ಕೆರೆ ಐತ್ರಿ. ಹಳ್ಳಕ್ಕೆ ಒಂದು 6 ಗುಂಟೆ ಜಾಗ ತೊಗೊಂಡು ಅಲ್ಲೊಂದು ಬಾಯಿ ಹೊಡೆದನ್ ರೀ. ಬಾಯಿ ಹೊಡೆದು ಅಲ್ಲಿಂದ 4 ಇಂಚಿ ಪೈಪ್ ಲೈನ್, 2 ಕಿಲೋಮೀಟರ್ ಪೈಪ್ ಲೈನ್ ಮಾಡಿದೆವು. ಮಾಡಿ ಅಲ್ಲೊಂದು ಸ್ವಂತ ಟಿ ಸಿ ಮಾಡಿ ಒಂದು 7 ಎಚ್ ಪಿ ಮೋಟ್ರ್ ಕುಂದಿರಿಸಿ ಇತ್ತಂದು ಇಲ್ಲಿ ಬಾಯಿಗೆ ಒಗದಿಂದ ನಮಗೆ ಅನುಕೂಲ ಆಗೈತ್ರಿ. ಮೊದಲು ನೀರಿಂದ ನಮಗೆ ಭಾಳ ತ್ರಾಸ ಇತ್ತು. ಹಿಂಗಾಗಿ ಸ್ವಲ್ಪ ಹಾಳುಗಳು ಕೆರೆಗೆ ನೀರು ಬಿಡಾಗ್ತಾರಲ್ಲ, ಆ ನೀರಿಂದ ಉಪಯೋಗ ಆಗಿ ನಮಗೆ ಅನುಕೂಲ ಆಗೈತಿ ನೀರಿಂದ ಸ್ವಲ್ಪ. ಈಗ 2 ಕಿಲೋಮೀಟರ್ ನೀವು ಪೈಪ್ ಲೈನ್ ತರಬೇಕು ಅಂತಂದ್ರೆ ನಡುವೆ ಬೇರೆಯವ್ರ ತೋಟಗಳು ಬರ್ತಾವ, ಹೊಲ ಬರ್ತಾವ, ಹೆಂಗ್ ಮಾಡದ್ರಿ ಅವ್ರಿಗೆ ಹೆಂಗ್ ಹೇಳದ್ರಿ? ಸರ್, ಅವ್ರಿಗೆ ನಾವು ಕೇಳೋಣ, ಯಾರು ರೈತರು ನಮಗ ವಿರೋಧ ಮಾಡಿಲ್ಲ ಸರ್. ಸರ್, ನಾವು ಹೆಂಗಿರ್ತೇವೆ ಅವ್ರು ಹಂಗಿರ್ತಾರೆ ಸರ್. ನಾವು ಬೇರೆಕಿದ್ರೆ ಅವ್ರು ಬೇರೆಕಿರ್ತಾರೆ, ಹಾಸಿ ಕೊಡೋದು ಸರ್. ನಾವು ನಮ್ಮ ಕಾರಣ, ನಾವು ಚಲೋ ಇದ್ರೆ ನಾವು ಒಳ್ಳೆಯ ನಾಡು ಒಳ್ಳೆಯ ಆಯ್ತು ಸರ್. ನಮ್ಮ 20 ಮಂದಿ ತೋಟದಾಗ ಹಾಸ್ಕೊಂಡು ಬಂದೆವು, ಒಬ್ಬರು ಇಲ್ಲ್ಯಾಕೆ ಹಾಸಿಪ್ಪ ನಮ್ಮ ಮೊದಲಾಗ ಹಾಸಬೇಡ ಅಂತೇಳಿ ನಮಗೆ ಯಾರೂ ತಕರಾರು ಮಾಡಿಲ್ಲ ಸರ್. ಹೀಗಾಗಿ ಎಲ್ಲರೂ ಒಳ್ಳೆಯವರು ಅದಾರ ನಮ್ಮಲ್ಲಿ, ಅನುಕೂಲ ಆಗೈತ್ರಿ. ಅಡ್ಡಿಲ್ಲ. ಈಗ ಅದೇನು ಪೈಪ್ ಲೈನ್ ಹಾಯ್ದು ಬಂದದ, ಅವ್ರು ಅಕಸ್ಮಾತ್ ನಿಮಗೂ ಒಂದು ಸ್ವಲ್ಪ ನಮಗೂ ನೀರು ಕೊಡ್ರಿ, ಅನುಕೂಲ ಆಗ್ತದೆ ನಮಗೂ, ಮಾಡ್ಕೋತೀವಿ ನಾವು ಅಂತೇಳಿ ಅಂತಂದ್ರೆ ಏನು ಮಾಡ್ತೀರಿ? ಸರ್, ಇಲ್ಲಿ ಬಂದು ನಾನು ಹೊಂಡ ಮಾಡೀನಿ. ಈಗ ಇವತ್ತೇ ಒಬ್ಬರು ನೀರು ಬೆಳಿದ್ರು, ಆತಪ್ಪ ಒಯ್ಯಿ ನನಗೊಂದು ಜರ ಇದು ಇದ್ದಾಗ ಸೌಡಿ ಇದ್ದಾಗ ನೀರು ಒಯ್ಯಿ, ನೀರು ಕೊಡ್ತೀನಿ ಸರ್. ಒಬ್ಬ ನೆರೆಯವರಿಗೆ ಅನುಕೂಲ ಮಾಡ್ತೀವಿ, ಅದೇನು ದೇವ್ರು ಕೊಟ್ಟಾನ ನಾವು ಅದನ್ನು ಕೊಡ್ತೇವ್ರಿ, ಕೊಟ್ಟು ಸಹಾಯ ಮಾಡ್ತೇವ್ರಿ, ಒಬ್ಬರಿಗೆ ನೀರಿನ ಸಹಾಯ ಮಾಡ್ತೇವ್ರಿ, ಒಬ್ರಿಗೊಬ್ರು ಸಹಾಯ ಇರಬೇಕು. ಹಿಂಗಾಗಿ ಇರ್ಲಿಕ್ಕೆ ನಿರ್ವಹ ಇಲ್ಲ, ದೇವ್ರು ಕೊಟ್ಟಾನ ನೀರು ಐತಿ, ಹಳ್ಳ ಹರಿದು ಹೋಗಿರ್ತದೆ. ಕರೆಂಟ್ ಇದ್ದಾಗ ನಮ್ಗೆ ಹೆಚ್ಚಿಗೆ ನೀರಿದ್ದಾಗ ನೀವು ಹೊಡ್ಕೊಡ್ಪ ಅಂತ ನೆರೆಯವರಿಗೆ ಕೊಡ್ತೇವೆ ಸರ್. ಒಂದು ಕೋಲಾರವರೇ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ನೀವು ಹಳ್ಳದ ವಿಚಾರ ಹೇಳಿದ್ರೆ ನನಗೆ, ಹಳ್ಳ ಹರಿತಾ ಇದೆ ಅನ್ನುವಂಥದ್ದು, ಆ ಹಳ್ಳವನ್ನು ನಿಮ್ಮ ರೈತರು ಎಲ್ಲರೂ ಕೂಡಿ ಸರಿಯಾಗಿ ಸಮರ್ಥವಾಗಿ ಉಪಯೋಗ ಮಾಡ್ಕೊಂಡಿದ್ದೀರಾ ಹೆಂಗೆ ಅಂತೇಳಿ ನಾನು ಕೇಳೋದು. ಸರ್, ಹಳ್ಳ ಮೊದಲ ಹಳ್ಳ ಹರಿತಿದ್ದಿಲ್ಲ ರೀ, ನಮ್ಮಲ್ಲಿ NTPC ಆಗಿಂದ ಒಂದು ಕೆರೆ ಕಟ್ಟ್ಯಾರ, ಆ ನೀರು ಕಾಯಂ ಹರ್ಕೋತ ಹಿಂಗಾಗಿ ನಮ್ಮಲ್ಲಿ 1000 ಎಕರೆ ನೀರಾವರಿ ಆಗಿಬಿಟ್ಟದ. ಈಗ 4 ವರ್ಷನಾಗ ಈಗ NTPC ಆಗಿಂದ ನೀರಾವರಿ ಆಗಿಂದ ಎಲ್ಲ ಹಳ್ಳಕ್ಕೆ ಜಾಗ ತೊಳೆದು ಬಾಯಿ ಒಡಿಸೋದು ಪೈಪ್ಲೈನ್ ಮಾಡೋದು, ಹಿಂಗಾಗಿ ನೀರಾವರಿ ಹೆಚ್ಚಾಗ್ಯಾರ ನಮ್ಮಲ್ಲಿ. ಮೊದಲು ನೀರಂದ್ರೆ ಬರಗಾಲ ಇತ್ತು. ನಾವು ಇದೇ ತೋಟದಾಗ 4 ವರ್ಷ ಮುಂದೆ ನೀರಂದ್ರೆ ತುಪ್ಪ ಬೆಳೆಸ್ದಂಗೆ ನೀರು ಬೆಳೆಸಿದ್ದೆ. ಮತ್ತು ನಿಮ್ಗೆ ಇದೇ 4 ವರ್ಷ ಮುಂದೆ ಸರ್, ನಿಂಬೆ ಗಿಡಕ್ಕೆ ನಮ್ಮ ಟ್ಯಾಕ್ಟರ್ ಇರ್ತೀವಿ, ಟ್ಯಾಕ್ಟರ್ಲೇ ಊರಾಂದ ನೀರು ತಂದು ಟ್ಯಾಂಕರ್ಲೇ ಇದು ನಿಂಬೆ ಗಿಡ ಆಯ್ತು, ದ್ರಾಕ್ಷಿ ಟ್ಯಾಂಕರ್ಲೇ ಬದುಕಿಸೀನಿ ರೀ. ಈಗ ಹೋದ ವರ್ಷ ನಾ ಹಳ್ಳದ ಪೈಪ್ಲೈನ್ ಬಾಯಿ ಮಾಡಿದ ನನಗೆ ನೀರಿಂದ ಆನಂದ, ದೇವ್ರ ಆನಂದ ಕೊಟ್ಟಾನ ರೀ, ಅನುಕೂಲ ಆಗೈತೆ ರೀ ಸರ್. ಅಂದ್ರೆ ಹಳ್ಳವನ್ನ ಎಲ್ಲ ರೈತರು ಬಹಳ ಅದ್ಭುತವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಉಪಯೋಗ ಐತೆ ಸರ್. ಮ್ಯಾಗ ಒಂದು ಇಲ್ಲಿಂದ 4 ಕಿಲೋಮೀಟರ್ ಕೆರೆ ಐತ್ರಿ ಸರ್, ಕೆರೆಗೆ ನೀರು ಬಿಡಾಗ್ತಾರೆ, ಈಗ ನೀರು ಬಿಡ್ತಾರೆ, ಆ ಕೆರೆ ತುಂಬಿ ಹಳ್ಳ ಹರಿತೈತಿ. ಹಳ್ಳ ಹರಿದ್ರಿಂದ ನಮಗೆ ಎಲ್ಲ ರೈತರಿಗೆ ಅನುಕೂಲ ಆಗೈತಿ, ರೈತರಿಗೆ ಅದನ್ನು ಉಪಯೋಗ ಮಾಡ್ಕೋತೀರಿ. ಹಳ್ಳ ಕೆರೆ ಹಿಂಗೆಲ್ಲ ಉಪಯೋಗ ಆಗ್ಯಾವ್ರಿ. ಯಾರಾದರೂ ನಿಮ್ಮ ಅನುಭವಗಳನ್ನು ಕೇಳಬೇಕು, ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಕೊಡ್ತೇವೆ ಸರ್. ಯಾರು ನಮಗೆ ನೀವು ಏನು ನೋಡಕ್ಕೆ ಬರ್ತೇವಪ್ಪ ನಿಮ್ಮ ತೋಟ ಹೆಂಗೆ ಮಾಡಿ ಅಂತ ಅಂದ್ರೆ ಮೊಬೈಲ್ ನಂಬರ್ ಕೊಡ್ತೇವ್ರಿ, ಕೊಡ್ತೇವೆ, ಬರ್ತಾರೆ, ಬಂತಾರೆ ಅವ್ರಿಗೆ ತೋರಿಸ್ತೇವೆ, ಸಹಕಾರ ಮಾಡ್ತೇವೆ, ಬರ್ತಾರೆ ಕೂತು ಅವರು ಅನ್ನೋತನು ಹೇಳಿ ಹೋಗ್ತಾರೆ ಸರ್. 9845692138 ರೀ. ಆತ್ಮೀಯರೇ, ಈಗೇನು ಸಂಗಪ್ಪ ಕೋಲಾರ ಅವರು ತಮ್ಮ ನಂಬರ್ನ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗಿ ಅಜ್ಞಾನಿ ಕಂದ ನಾನಿನ್ನ ಮುಂದ ಅಜ್ಞಾನಿ ಕಂದ ಬಂದ ನಿನ್ನ ಮುಂದ ಶಿರಭಾಗಿ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗಿ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗಿ ಶಿವಯೋಗಿ ಶಿವಂಪುರ ಹಟ್ಟಿ ಗುರುವಿಗೋದ ಇಟ್ಟಿ ನಿನ್ನ ಭಕ್ತಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ಗುರವಿಗೆ ನಿಜಗ ಜಟ್ಟಿ ಭಕ್ತಿಯ ರಾಟಿ ಹಾಕಿ ಮನಸ್ಸಿಗೆ ದೈವ ಕೂಡಿ ಜೋಗಳಾಡಿ ಎನಗಲ ಮದಗೊಂಡ ಗುರವಿಗೆ ದೈವ ಕೂಡಿ ಜೋಗಳಾಡಿ ಎನಗಲ ಎನ್ನ ಕೈ ಕೊಟ್ಟಿ ತೊಳದಿ ಗದಿಗಿಗೆ ಆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ಮಾಡು ಸೃಷ್ಟಿ ಗುರುವಿಗಾರಿ ಭೇಟಿ ಮಧ್ಯರಾತ್ರಿಗೆ ಪದ್ಮವ ಘಟ್ಟಿ ಆಕೆ ಮನದೊಳು ನಟ್ಟಿ ನೋಡ್ಯಾಳ ರೂಪಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ದೈವ ಕೂಡಿ ಜೋಗಳಾಡಿ ಇವಾಗಲ್ಲ ಎನ್ನ ಗುರವಿ